ಒಂದು ಮೀಟರ್ ಆಗಲ್ಲ, 15 ಸೆಂಟಿಮೀಟರ್ ಎತ್ತರದ, ಆಮೇಲೆ ಉದ್ದ ಅನುಕೂಲಕ್ಕೆ ತಕ್ಕಂತೆ ಸಸಿ ಮಡಿ ಮಾಡ್ಕೊಂಡು ಇದು ಮಾಡಬೇಕು. ನೀರಾವರಿ ಆಶ್ರಯದಲ್ಲಿ 40 ಸೆಂಟಿಮೀಟರ್ ಅಂತರದಲ್ಲಿ ಏರ್ಗಳನ್ನು ಮಾಡ್ಕೋಬೇಕು. ಆಮೇಲೆ ಸೋಲರೈಸೇಷನ್ ಅಂತ ಹೇಳ್ತೀವಿ. ಇದು ಏನಂತಂದರೆ ಈ ಮಡಿನ ಒಂದು ಪಾರದರ್ಶಕವಾದಂಥ ಪಾಲಿಥಿನ್ ಚಾಳೆಯಿಂದ ಮುಚ್ಚುವಂಥದ್ದು. ಇದು ಮಾಡಿದಾಗ ಒಳಗಡೆ ಬಿಸಿಯಾಗ್ಬಿಟ್ಟು 40 ದಿನದವರೆಗೆ ಮುಚ್ಚಬೇಕು. ಬಿಸಿಯಾಗ್ಬಿಟ್ಟು ರೋಗ ಮತ್ತೆ ಕೀಟಬಾಧೆ ಕಡಿಮೆ ಆಗುತ್ತೆ, ಗೆಡ್ಡೆ ಕೊಳೆ ರೋಗ ಇವೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಮಾಡಬಹುದು. ಆನಂತರ ಜಮೀನು ತಯಾರು ಮಾಡಿ ಆದ್ಮೇಲೆ ಹೊದಿಕೆಯನ್ನ ಓದಿಸ್ಬೇಕು. ಮಳೆಯಿಂದ ಮಣ್ಣು ಕೊಚ್ಚಿ ಹೋಗೋದನ್ನ ತಡಿಬಹುದು. ಆಮೇಲೆ ಇದು ಹಸಿರೆಲೆ ಅಥವಾ ಸಾವಯವ ತ್ಯಾಜ್ಯಗಳನ್ನ ಹರಡ್ಬಿಟ್ಟು ಹೊದಿಕೆ ಮಾಡಬೇಕು. ಇದರಿಂದ ಸಾವಯವ ಪದಾರ್ಥ ಮಣ್ಣಿಗೂ ಸೇರ್ಕೊಳ್ಳುತ್ತೆ, ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಕಳೆ ನಿಯಂತ್ರಣನೂ ಮಾಡಬಹುದು. ಆನಂತರ ತೇವಾಂಶನೂ ಸಹ ಸಂರಕ್ಷಣೆ ಮಾಡಬಹುದು. ನಾಟಿ ಮಾಡಿದಾಗ ಮೊದಲನೇ ಹೊದಿಕೆಗೆ ಒಂದು ಅಂದಾಜು 10-12 ಟನ್ನು ಹಸಿರೆಲೆ ಬೇಕಾಗತ್ತೆ. ಆನಂತರ 40 ದಿನಕ್ಕೆ ಮತ್ತೆ 90ನೇ ದಿನ ಕಳೆ ತೆಗೆದ್ಬಿಟ್ಟು ರಸಗೊಬ್ಬರ ಎಲ್ಲ ಹಾಕಿದ ನಂತರ 7 ಟನ್ನು ಈ ಹೊದಿಕೆಯನ್ನ ಮಾಡಬೇಕು. ತಾವು ಹೇಳಿದ್ರಿ ಪಾಲಿಥೀನ್ ಶೀಟ್ ಇಂದ ಮುಚ್ಚಬೇಕು ಅಂತ ಹೇಳಿ, ಎಲ್ಲದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ? ಮಡಿ ಮಾಡ್ತೀವಲ್ಲ ಅದಕ್ಕೆ ಮಾಡೋದು, ನರ್ಸರಿ ಟೈಮ್ ಅಲ್ಲಿ ಮಾಡಂತದ್ದು. ಓಕೆ ಮಡಿ ಮಾಡ್ತಕ್ಕಂತ ಜಮೀನಿಗಲ್ಲ, ನಾವು ಮೊಳಕೆ ಬರ್ಸ್ತೀವಲ್ಲ ಮಾಡೋದು, ಮೊಳಕೆ ಬರ್ಸ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಸಿ ಮಡಿಗೆ ನರ್ಸರಿಗಳಲ್ಲೆಲ್ಲ ಮಾಡ್ಬೇಕು, ಅವಾಗ ಅದು ರೋಗ ಕಂಟ್ರೋಲ್ ಆಗುತ್ತೆ. ನಾವೀಗ ಸಾಮಾನ್ಯವಾಗಿ ಗೆಡ್ಡೆಗಳನ್ನ ಬಿತ್ತನೆಯನ್ನ ಮಾಡ್ತೀವಿ, ಗೆಡ್ಡೆಗಳ ತೂಕ ಅಥವಾ ಆಕಾರ ಹೇಗಿರ್ಬೇಕು? ಅದೇ 3-5 ಸೆಂಟಿಮೀಟರ್ ಉದ್ದ ಇರಬೇಕು. ಆಮೇಲೆ 15-20 ಗ್ರಾಮ್ ತೂಕದ್ದು ಗೆಡ್ಡೆ ಇರಬೇಕು. 15-20 ಗ್ರಾಮ್ ತೂಕ ಇದ್ರೆ ಸಾಕಾಗುತ್ತೆ ಬಿತ್ತನೆ ಶುಂಠಿ. ಅದನ್ನ 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡೋದು. ಈಗ ನಾಟಿ ಮಾಡಿದ ನಂತರ ಅಂತರ ಬೇಸಾಯವನ್ನ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು? ಹೌದು, ಅಂತರ ಬೇಸಾಯದಲ್ಲಿ ಮುಖ್ಯವಾಗಿ ಕಳೆ ತೆಗೆಯಂಥದ್ದು, ಹೊದಿಕೆ ಹಾಕೋದಕ್ಕೆ ಮುಂಚೆ 2-3 ಸಲ ಕಳೆ ತೆಗಿಬೇಕು. ಆನಂತರ ನೀರು ಬಸ್ದು ಹೋಗ್ಬೇಕು ಅಂತ ಹೇಳಿದೆ, ಇಲ್ಲಾಂದ್ರೆ ಕೊಳೆ ರೋಗ ಬಂದ್ಬಿಡುತ್ತೆ. ಅದಕ್ಕೆ ಬಸಿಗಾಲ್ವೇನ್ ಮಾಡ್ಕೋಬೇಕು. ಆಮೇಲೆ ಗೆಡ್ಡೆ ಕಾಣದಂತೆ ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗೋದಕ್ಕೆ ಮಣ್ಣನ್ನ ಏರ್ ಹಾಕಬೇಕು, ಅಷ್ಟಿದೆ. ಆನಂತರ ಪರ್ಯಾಯ ಬೆಳೆಯಾಗಿ, ನಾನು ಅವಾಗಲೇ ಹೇಳಿದೆ ಕಂಟಿನ್ಯೂಸ್ ಬೆಳಿಬಾರ್ದು ಅಂತ ಹೇಳಿ, ಪರ್ಯಾಯ ಬೆಳೆಯಾಗಿ ಬೆಳೆ ಪರಿವರ್ತನೆ ಇದು ಮಾಡ್ಕೊಂಡು ಮರಗೆಣಸು, ರಾಗಿ, ಭತ್ತ, ಎಳ್ಳು, ಮುಸ್ಕಿನ್ ಜೋಳ ಇಂಥದವನ್ನ ಬೆಳಿಬೇಕು ಮುಂತಾದವನ್ನ. ಆಮೇಲೆ ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಗಿ, ತೊಗರಿ, ಹರಳು ಇವೆಲ್ಲ ಬೆಳೀತಾರೆ ಮಿಶ್ರ ಬೆಳೆಯಾಗಿ ಶುಂಠಿ ಜೊತೆಗೇನೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ಈ ಬಹುವಾರ್ಷಿಕ ಬೆಳೆಗಳಿದಾವಲ್ಲ, ತೆಂಗು, ಅಡಿಕೆ, ಕಾಫಿ, ಕಿತ್ತಲೆ ತೋಟ, ಇವುಗಳ ಮಧ್ಯನೂ ಸಹ ಶುಂಠಿನ ಹಾಕ್ತಾ ಇದ್ದಾರೆ, ಅಂತರ ಬೆಳೆಯಾಗಿ ಹಾಕ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಕೆಲವೊಂದು ಬೆಳೆಗಳನ್ನ ಶುಂಠಿ ನಂತರ ಬೆಳಿಬಾರ್ದು. ಇವು ಟೊಮೆಟೊ, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಬದನೆ, ಶೇಂಗಾ ಇವನ್ನ ಬೆಳಿಬಾರ್ದು. ಯಾಕೆ ಅಂತಂದ್ರೆ ಇವುಗಳಿಂದ ಸೊರಗು ರೋಗ ಹೆಚ್ಚಾಗುತ್ತೆ. ಅವನ್ನು ಆಶ್ರಯ ಗಿಡಗಳಾಗಿ ಬೆಳ್ಕೊಂತವೆ. ಬೇಸಾಯ ಸಾಮಗ್ರಿಗಳು ಏನ್ ಬೇಕಾಗುತ್ತೆ? ಬೇಸಾಯ ಸಾಮಗ್ರಿಗಳು ಮುಖ್ಯವಾಗಿ 1 ಎಕರೆಗೆ 600 ಕೆಜಿಯಷ್ಟು ಬಿತ್ತನೆ ಶುಂಠಿ ಬೇಕಾಗುತ್ತೆ. ಆವಾಗ್ಲೇ ಹೇಳ್ದಂಗೆ ಅದು ಒಂದು 15-20 ಗ್ರಾಮ್ ತೂಕದ್ದು ಗೆಡ್ಡೆಗಳು. ಆನಂತರ ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ 10 ಟನ್ ಬೇಕಾಗುತ್ತೆ. ಆನಂತರ ರಸಗೊಬ್ಬರಗಳು ಸಾರಜನಕ 40 ಕೆಜಿ, ರಂಜಕ 20 ಕೆಜಿ, ಪೊಟ್ಯಾಶ್ 20 ಕೆಜಿ 1 ಎಕರೆಗೆ ಬೇಕಾಗುತ್ತೆ. ಮತ್ತೆ ಮೇಲ್ಗೊಬ್ಬರವಾಗಿ ಯಾವಾಗಲಾದ್ರೂ ನೀಡಬೇಕಾಗುತ್ತೆ? ಹೌದು, ಇದು ಉಳುಮೆ ಸಮಯದಲ್ಲಿ ನಾವು ಸಾವಯವ ಗೊಬ್ಬರ ಮಣ್ಣಿಗೆ ಸೇರಿಸ್ತೀವಿ. ಆನಂತರ ರಂಜಕ ಮತ್ತೆ ಪೊಟ್ಯಾಷನ್ನು ಸಹ ಬಿತ್ತನೆ ಸಮಯದಲ್ಲಿ ಪೂರ್ಣ ಮಣ್ಣಿಗೆ ಬೆರೆಸುವಂಥದ್ದು. ಆನಂತರ ನಾವು ನಾಟಿ ಮಾಡ್ತೀವಿ ಬಿತ್ತನೆ ಶುಂಠಿಯನ್ನು, 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡ್ತೀವಿ. ಬಿತ್ತನೆ ಆಗಿ 30-40 ದಿನಗಳಲ್ಲಿ 50% ಸಾರಜನಕ, ಆನಂತರ 60-70 ದಿನಗಳಲ್ಲಿ 50% ಸಾರಜನಕ ಇವನ್ನ ಹಾಕಬೇಕಾಗತ್ತೆ. ಇದಲ್ದೇನೆ ಬಿತ್ತನೆಗೆ ಮುಂಚೆ ನಾವು ಈ ಬೀಜ ಇರುತ್ತಲ್ಲ ಅದನ್ನ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಬ್ಲೀಚಿಂಗ್ ಪೌಡರು ಅಥವಾ 1 ಗ್ರಾಮ್ ಮೆಟಲೆಕ್ಸಿಲ್ M72 ಅಂತ ಹೇಳಿ ಬರುತ್ತೆ, ಸ್ಟ್ರೆಪ್ಟೋಸೈಕ್ಲಿನ್, ಮತ್ತೆ ಇನ್ನೊಂದು ಕೀಟನಾಶಕ. ಈ ದ್ರಾವಣದಲ್ಲೇ 30 ನಿಮಿಷ ನೆನೆಸ್ಬಿಟ್ಟು ನೆರಳಲ್ಲಿ ಹರಡಿ ಒಣಗಿಸಿ ಆನಂತರ ನಾಟಿ ಮಾಡಬೇಕು. ಇದರಿಂದ ಗೆಡ್ಡೆ ಕೊಳೆ ರೋಗ ಮತ್ತೆ ಕೀಟ, ಶಲ್ಕ ಕೀಟ ಇವನ್ನೆಲ್ಲ ಹತೋಟಿ ಮಾಡಬಹುದು. ನಾಟಿ ಮಾಡತಕ್ಕಂತ ಕ್ರಮ ಹೇಗೆ ಅಂತ ಅಂದ್ರೆ, ಈಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರವನ್ನು ಕೊಡಬೇಕು? ಅದು 30 ಸೆಂಟಿಮೀಟರ್ ಅಂತರದಲ್ಲಿ ನಾವು ನೆಡಬೇಕು ಗೆಡ್ಡೆಯನ್ನ. ಎಷ್ಟು ಆಳಕ್ಕೆ ನೆಡಬೇಕಾಗುತ್ತೆ? ಆಳಕ್ಕೆ ಒಂದು 2 ಇಂಚು ಅಷ್ಟೇ ಸಾಕು, ಅಷ್ಟರೊಳಗೆ. ಅದಕ್ಕಿಂತ ಜಾಸ್ತಿ ಹೋಯ್ತು ಅಂತ ಅಂದ್ರೆ ಕೊಳತು ಹೋಗ್ತದೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಏನೆಲ್ಲ ರೋಗಗಳು ಮತ್ತೆ ಕೀಟಗಳು ಶುಂಠಿಯನ್ನ ಬಾಧಿಸುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡುವಂತದ್ದು? ಈ ಬೆಳೆಗೆ ಮುಖ್ಯವಾಗಿ ಬರುವಂತದ್ದು ಕೀಟ ಕಾಂಡ ಕೊರೆಯುವ ಹುಳ ಅಂತ ಹೇಳಿ, ಇದು ಕಾಂಡದಲ್ಲಿ ಸುರಂಗ ತೊಡ್ಕೊಂಡು ತಿನ್ಕೊಂಡು ಹೋಗುತ್ತೆ, ಸುಳಿ ಒಣಗುತ್ತೆ, ಅನಂತರ ಸುಳಿ ಸತ್ತು ಹೋಗುತ್ತೆ. ಇದನ್ನ ಆಮೇಲೆ ಎಲೆ ತಿನ್ನೋ ಹುಳನು ಬರುತ್ತೆ. ಇವೆರಡರ ಹತೋಟಿಗೆ ಡೈಮಿಥಿಯೇಟ್ 1.7 ಮಿಲಿ ಅಥವಾ ಮೊನೊಕ್ರೊಟೊಫಾಸ್ 1 ಮಿಲಿ ಅಥವಾ ಮೆಲಾಥಿಯನ್ 2 ಮಿಲಿ 1 ಲೀಟರ್ ನೀರಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬೇಕು. ಇದಲ್ಲದೇ ಸಾವಯವ ಇದರಲ್ಲಿ ಮಾಡೋದಾದರೆ ನೀಮ್ ಇದು ಬೇವಿನ ಎಣ್ಣೆಯನ್ನು ಸಹ ಸಿಂಪರಣೆ ಮಾಡಬಹುದು. ಆಮೇಲೆ ರೋಗಗಳು ಬಂದಾಗ ಮುಖ್ಯವಾಗಿ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ. ಇದು ಸಣ್ಣ ವೃತ್ತದ ಗೋಲಾಕಾರದ ಚುಕ್ಕೆ ಚುಕ್ಕೆ ಆಗುತ್ತೆ. ಇದು ತಿಳಿ ಹಳದಿ ಬಣ್ಣ ಆಗಿ ಅದು ದೊಡ್ಡದಾಗ್ತಾ ಆಗ್ತಾ ಎಲೆ ಒಣಗುತ್ತೆ. ಇದರ ಹತೋಟಿಗೆ 3 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡ್ 1 ಲೀಟರ್ ನೀರಲ್ಲಿ ಬೆರೆಸಿಬಿಟ್ಟು ಸಿಂಪರಣೆ ಮಾಡಬೇಕು. ಅನಂತರ ಗೆಡ್ಡೆ ಕೊಳೆ ರೋಗ ಬರುತ್ತೆ. ಇದು ಎಲೆ ತುದಿ ಒಣಗ್ಬಿಟ್ಟು ಹಳದಿ ಬಣ್ಣ ಆಗಿ ತಿರುಗುತ್ತೆ, ಆಮೇಲೆ ಗಿಡ ಬಾಡ್ ಹೋಗುತ್ತೆ, ಅನಂತರ ಒಣಗುತ್ತೆ. ಆಮೇಲೆ ಬುಡ ತೇವಾಂಶ ಇದ್ದು ಕಂದು ಬಣ್ಣ ತಿರುಗಿ ಮೆತ್ತಗಾಗ್ಬಿಟ್ಟು ಆಮೇಲೆ ಕೊಳ್ತು ಹೋಗ್ಬಿಡುತ್ತೆ. ಇದಕ್ಕೂ ಸಹ ಅದೇ ಕಾಪರ್ ಆಕ್ಸಿಕ್ಲೋರೈಡ್ನೇ ಸಿಂಪರಣೆ ಮಾಡಿ ಆಮೇಲೆ ಬುಡಕ್ಕೆ ತೋರಿಸಿದ್ರೆ ಇದು ಹತೋಟಿ ಆಗುತ್ತೆ. ಇದಲ್ದೇ ನಾವು ನಾಟಿ ಮಾಡ್ಬೇಕಾದ್ರೆ ಆರೋಗ್ಯವಂತ ಗೆಡ್ಡೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ನಾಟಿ ಮಾಡ್ಬೇಕು. ಅನಂತರ ಅವಾಗ್ಲೇ ಹೇಳ್ದಂಗೆ ನೀರು ಚೆನ್ನಾಗಿ ಬಸ್ತು ಹೋಗುವಂತ ನೋಡ್ಕೋಬೇಕು. ಆಮೇಲೆ ಬೀಜವನ್ನ ಟ್ರೀಟ್ ಮಾಡುವಂಥದ್ದು ಮೆಟಲೆಕ್ಸಿಲಿಯಂ 72 ಅನ್ನ, ಇದು 1 ಮಿನಿಟ್ ಅದ್ದು ಬಿಟ್ಟು ದ್ರಾವಣದಲ್ಲಿ ಅವಾಗ್ಲೇ ಹೇಳ್ದಂಗೆ ಅದು ಮಾಡುವಂಥದ್ದು. ಆಮೇಲೆ 1 ಕ್ವಿಂಟಲ್ ಬೇವಿನ ಹಿಂಡಿ 1 ಕೆಜಿ ಟ್ರೈಕೋಡರ್ಮ 1 ಎಕರೆಗೆ ಇದನ್ನ ಬಳಸೋದ್ರಿಂದನೂ ಸಹ ಕೀಟ ರೋಗಗಳನ್ನ ಹತೋಟಿಗೆ ಮಾಡಬಹುದು. ಆಮೇಲೆ ಮಿಶ್ರ ಬೆಳೆಯಾಗಿ ಔಡಲ ಮತ್ತೆ ತೊಗರಿ ಬೆಳೀತಾರೆ, ಇದರಿಂದನೂ ಹತೋಟಿ ಆಗುತ್ತೆ. ಕೊಯ್ಲು ಮತ್ತೆ ಸಂಸ್ಕರಣೆ ಬಹಳ ಮುಖ್ಯವಾದದ್ದು. ಯಾವ ಸಂದರ್ಭದಲ್ಲಿ ಕೊಯ್ಲು ಮಾಡಬೇಕು ಮತ್ತೆ ಕೊಯ್ಲು ಮಾಡಿದ ನಂತರ ಹೇಗೆ ಸಂಸ್ಕರಣೆಯನ್ನ ಮಾಡುವಂತದ್ದು? ಇದು ನಾಟಿ ಮಾಡಿ 1-8 ತಿಂಗಳಿಗೆ ಕೊಯ್ಲಿಗೆ ಸಿದ್ಧ ಆಗುತ್ತೆ. ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಎಲೆಗಳು ಒಣಗಿರುತ್ತೆ, ಅವಾಗ ನಾಟಿ ಮಾಡುವಂಥದ್ದು. ಗಿಡಗಳನ್ನ ಸಲಿಕೆಯಿಂದ ಅಗೆದ್ಬಿಟ್ಟು ಹೊರಗೆ ತೆಗೆದು ಒಣಗಿದ ಎಲೆ ಬೇರು ಮಣ್ಣು ಎಲ್ಲ ಬೇರ್ಪಡಿಸಿ ತೆಗೆಯುವಂಥದ್ದು. ಆಮೇಲೆ ಹಸಿ ಶುಂಠಿಯನ್ನ ತರಕಾರಿಯಾಗಿಯೂ ಸಹ ಬಳಸ್ತಾರೆ. ಇದನ್ನ 6 ತಿಂಗಳ ನಂತರ ತೆಕ್ಕೋಬಹುದು, ತೆಕ್ಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಬಿಸಿಲಲ್ಲಿ 1 ದಿನ ಒಣಗಿಸಿ ಇದ್ ಮಾಡುವಂಥದ್ದು. ಆಮೇಲೆ ಒಣ ಶುಂಠಿಯನ್ನ ಅದೇ ಆಗ ಹೇಳ್ದಂಗೆ 8 ತಿಂಗಳ ನಂತರ ಕೊಯ್ಲು ಮಾಡಿ 6-7 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಗೆಡ್ಡೆಗಳನ್ನ ಸ್ವಲ್ಪ ಉಜ್ಜಿ ಚೂಪಾದ ಬಿದಿರಿನ ಕಡ್ಡಿಯಿಂದ ಉಜ್ಜುವಂಥದ್ದು. ಆಮೇಲೆ ಹೊರ ಸಿಪ್ಪೆ ತೆಗೆದ್ಬಿಟ್ಟು ಇದು ನೀರಲ್ಲಿ ತೊಳೆದ್ಬಿಟ್ಟು ಸೂರ್ಯನ ಬಿಸಿಲಲ್ಲಿ 1 ವಾರ ಒಣಗಿಸುವಂಥದ್ದು. ಇದರಿಂದ 19-25% ಇಳುವರಿ ಬರುತ್ತೆ. ಹಸಿ ಶುಂಠಿ, ಉಪ್ಪು ಶುಂಠಿ, ಇದು ಎಳೆಯ ಗೆಡ್ಡೆನ ತೊಳೆದ್ಬಿಟ್ಟು 1% ಸಿಟ್ರಿಕ್ ಆಸಿಡ್ 30% ಉಪ್ಪಿನ ದ್ರಾವಣದಲ್ಲಿ ನೆನೆಸ್ಬಿಟ್ಟು 14 ದಿನಗಳಲ್ಲಿ ಒಣಗಿಸಂತದ್ದು. ಇದನ್ನ ಶೀತಲೀಕರಣ ಇದರಲ್ಲಿ ರೆಫ್ರಿಜರೇಟರ್ ಅಲ್ಲೂ ಇಟ್ಕೋಬಹುದು, ಇಟ್ಕೊಂಡು ಬಳಕೆಯನ್ನ ಮಾಡ್ಕೋಬಹುದು. ಈಗ ಶುಂಠಿದು ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಎಲ್ಲ ಬೆಳೆ ಬಂದಂತ ಸಂದರ್ಭದಲ್ಲಿ ಸರಿಯಾಗಿ ಬೆಲೆ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ಒಣಶುಂಠಿಯನ್ನ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯತೆಗಳು ಇದ್ದಾವ ಹೇಗೆ ಅಂತ ಮಾಡಬಹುದು? ಒಣಶುಂಠಿ ಅದು ಸಿಂಪಲ್ ಆಗಿದೆ. ಅದು 8 ತಿಂಗಳ ನಂತರ ಕಟಾವ್ ಆದ ನಂತರ 6-7 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಅದೇ ಅದನ್ನ ಒಣಗಿಸಂತದ್ದು ಮಾಡೋದು. ಒಣಗಿಸಿ ಅದನ್ನ ಇಡಬಹುದು, ಮತ್ತೆ ಒಳ್ಳೆ ಬೆಲೆ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾರಾಟವನ್ನ ಮಾಡಬಹುದು. ಅಂತಿಮವಾಗಿ ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಅದು ಇದೊಂಥರ ಇದು ಎಕ್ಸಾಸ್ಟ್ ಕ್ರಾಪ್ ಅಂತ ಹೇಳ್ತಾರೆ. ಮಣ್ಣಿನ ಫಲವತ್ತತೆನ ಕಡಿಮೆ ಮಾಡಿ ಇದು ವರ್ಷ ವರ್ಷ ಬೆಳೆಯೋದಕ್ಕಿಂತ ಪರ್ಯಾಯ ಬೆಳೆನು ಬೆಳ್ಕೋಬೇಕಾಗತ್ತೆ. ಬರೀ ಶುಂಠಿ ಬೆಳೆಯೋದ್ರಿಂದ ಬೆಲೆನೂ ಕಡಿಮೆ ಆಗುತ್ತೆ. ಈಗ ನಮ್ಮ ರೈತ ಬಾಂಧವರೆಲ್ಲ ಹೇಳ್ತಾ ಇದ್ದಾರೆ ಈಗ ಬೆಲೆ ಕಡಿಮೆ ಎಲ್ಲರೂ ಕಡಿಮೆ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಂಗಾಗಿ ಅದೊಂದರ ಮೇಲೆ ಅವಲಂಬನೆ ಆಗದೇನೆ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡ್ರೆ ಅನುಕೂಲ ಆಗುತ್ತೆ, ತೊಂದರೆ ಆಗಲ್ಲ. ಒಳ್ಳೆಯದು ಡಾಕ್ಟರ್ MN ಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯ ಬೇಸಾಯ ಹಾಗೂ ಪ್ರಮುಖ ರೋಗ ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶುಂಠಿ ಬೆಳೆಯ ಬೇಸಾಯ ಹಾಗೂ ಪ್ರಮುಖ ರೋಗ ಮತ್ತು ಕೀಟಗಳ ನಿಯಂತ್ರಣ ಕುರಿತು ಆಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ MS ಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ಬಿ ಮಧುಸೂದನ್. ಇನ್ನು ಮುಂದೆ ಕೇಳಿ, ರಸಗೊಬ್ಬರಗಳ ವಿವೇಚನಾಯುತ ಬಳಕೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾ. ಚನ್ನಕೇಶವ ಅವರೊಂದಿಗಿನ ಮಾತುಕತೆಯ ಆಯ್ದ ಭಾಗ.